632 ಅಭ್ಯರ್ಥಿಗಳಿಂದ 5102 ನಾಮಪತ್ರ ಅಂಗೀಕಾರ. ವಿಧಾನಸಭಾ ಚುನಾವಣೆ ಹಿನ್ನೆಲೆ ಈ ಬಾರಿ ಮತದಾನ ಪ್ರಮಾಣ ಹೆಚ್ಚಳಕ್ಕೆ ಎಲ್ಲೆಡೆ ವಿವಿಧ ಜಾಗೃತಿ ಕಾರ್ಯಕ್ರಮ. ದ್ವಿತೀಯ ಪಿಯುಸಿ ಪರೀಕ್ಷೆಯ ಫಲಿತಾಂಶ ಪ್ರಕಟ, ವಿದ್ಯಾರ್ಥಿನಿಯರೇ ಮೇಲುಗೈ. ಕಳೆದ 9 ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಸಂಸ್ಥೆಗಳ ಸಂಖ್ಯೆ ದೇಶದಲ್ಲಿ 3 ಪಟ್ಟು ಹೆಚ್ಚಳ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಮಷೀನ್ ನಲ್ಲಿ ಬಟ್ಟೆ ಹಾಕುವ ಮೊದಲು ಚೆಕ್ ಮಾಡಿಲ್ವಾ? ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳದಿದ್ರೆ RBI ನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಸಮಯ 6:51. ಇನ್ನು ಮುಂದೆ ಕೇಳಿ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆ. ಹುಟ್ಟು ಹಾಕಿ ನಾಡ ಹಡಗ ನಡೆಸುವ, ಬಿಟ್ಟರಾಗಿ ದೂರ ಹೋಗಿ ನಮ್ಮ ಧ್ವಜವ ಮೆರೆಸುವ, ಒಟ್ಟುಗೂಡಿ ಹುಟ್ಟು ಹಾಕಿ ನಾಡ ಹಡಗ ನಡೆಸುವ, ಬಿಟ್ಟರಾಗಿ ದೂರ ಹೋಗಿ ನಮ್ಮ ಧ್ವಜವ ಮೆರೆಸುವ, ಭ್ರಷ್ಟ ಜನರ ನೀರಿನಲ್ಲಿ ತೂರಿ ಹೋಮ ಮಾಡುವ, ಕಷ್ಟವೆಷ್ಟೇ ಬಂದರಲ್ಲಿ ಸೂರೆ ಮಾಡುವ, ಒಂದುಗೂಡುವ ನಾವು ರಾಷ್ಟ್ರ ಕಟ್ಟುವ. ಪಟ್ಟುಗೊಳಿಸುವ ಶ್ರೇಷ್ಠರೆಂದೇ ನಮ್ಮ ನಾವು ಜೊತೆ ತೋರಿಕೊಳ್ಳುವ, ಒಂದುಗೂಡುವ ನಾವು ರಾಷ್ಟ್ರ ಕಟ್ಟುವ, ರಾಷ್ಟ್ರ ಕಟ್ಟುವ, ಒಂದುಗೂಡುವ ನಾವು ರಾಷ್ಟ್ರ ಕಟ್ಟುವ. ಮತದ ಹಮ್ಮು ನಿಷ್ಠೆಯಿಂದ ನುಗ್ಗುವ, ಸುಟ್ಟು ಭಾಷೆ ವೇಷ ದ್ವೇಷ ಗಟ್ಟಿ ಘೋಷ ಗೈಯುವ, ಬಿಟ್ಟು ಜಾತಿ ಮತದ ಹಮ್ಮು ನಿಷ್ಠೆಯಿಂದ ನುಗ್ಗುವ, ಸುಟ್ಟು ಭಾಷೆ ವೇಷ ದ್ವೇಷ ಗಟ್ಟಿ ಘೋಷ ಗೈಯುವ, ನಾಡಿದೊಂದು ನಾವಿದೊಂದು ನಮ್ಮದೊಂದೇ ಧ್ಯೇಯವು, ಕೂಡಿ ತುಳಿದು ದುಡಿಯ ನೆತ್ತಿ ಬೆಳೆಸುವಂತ ಕಾರ್ಯವು, ಒಂದುಗೂಡುವ ನಾವು ರಾಷ್ಟ್ರ ಕಟ್ಟುವ, ಕಟ್ಟುವ ಒಂದುಗೂಡುವ ನಾವು ರಾಷ್ಟ್ರ ಕಟ್ಟುವ, ಗಟ್ಟಿ ರಾಷ್ಟ್ರ ಕಟ್ಟುವ. ಕುಡಿಗಳು ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದ್ರೆ ಸಮಯ 7 ಗಂಟೆ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಬೆಂಗಳೂರು. ಕೃಷಿರಂಗ ಕೇಳಿದ್ರೆ ಇಂದಿನ ಕಾರ್ಯಕ್ರಮದಲ್ಲಿ ದ್ರಾಕ್ಷಿ ಹಾಗೂ ದಾಳಿಂಬೆ ಬೆಳೆಯ ಬೇಸಾಯ ಕ್ರಮ ಕುರಿತು ಡಾ ಬಿಎನ್ ಸಚಿನ್ ಅವರೊಂದಿಗೆ ಸಂದರ್ಶನ, ನಂತರ ಅಪ್ಪಗೆರೆ ತಿಮ್ಮರಾಜು ಮತ್ತು ಸಂಗಡಿಗರಿಂದ ಜನಪದ ಗೀತೆ ಮೂಡಿಬರಲಿದೆ. ಮೊದಲಿಗೆ ಜಾಹೀರಾತುಗಳು. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನನ್ ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ? ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? ಬಿಜೆಪಿ ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ ಬಿಜೆಪಿ ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಯೇ ಭರವಸೆ, ಬಿಜೆಪಿಗೆ ಮತ ನೀಡಿ. एक बिस्किट का पैकेट देना. ये लीजिए. अरे बहन जी, इस पर क्या ढूंढ रही हैं? MRP छोड़िए, लाइए 10 रुपए दीजिए. ऐसे कैसे छोड़ दूं? इसकी MRP तो 9 रुपए है. MRP का अर्थ होता है अधिकतम खुदरा मूल्य सभी करों सहित, समझे? पैकेज्ड प्रोडक्ट्स पर MRP जरूर देखें और उससे अधिक भुगतान न करें. उल्लंघन कर्ता की शिकायत नेशनल कंज्यूमर हेल्पलाइन नंबर 1915 पर करें. उपभोक्ता मामले विभाग, भारत सरकार. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದಲ್ಲಿ ಕೇಳೋಣ ಈಗ ದ್ರಾಕ್ಷಿ ಹಾಗೂ ದಾಳಿಂಬೆ ಬೆಳೆಯ ಬೇಸಾಯ ಕ್ರಮ ಹಾಗೂ ಅನುಭವ. ಈ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮೇಲೂರಿನ ಡಾ ಬಿಎನ್ ಸಚಿನ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ಆತ್ಮೀಯ ಕೇಳಿದರೆ, ಇವತ್ತು ನಾವು ಈ ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳೆಯ ಸುಧಾರಿತ ಬೇಸಾಯ ಕ್ರಮಗಳ ಅನುಭವಗಳನ್ನು ತಿಳ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿ ಮಾಡಿಕೊಡ್ತಾ ಇದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮೇಲೂರಿನ ಸಚಿನ್ ಅವರು. ನಮಸ್ಕಾರ ಸಚಿನ್ ಅವರೇ. ನಮಸ್ಕಾರ ಸರ್. ಈಗ ಸಚಿನ್ ಅವರೇ, ಮುಖ್ಯವಾಗಿ ನೀವು ದ್ರಾಕ್ಷಿ ಮತ್ತು ದಾಳಿಂಬೆ ಬೆಳೆಗಳನ್ನು ಬೇಸಾಯ ಮಾಡ್ತಾ ಇದ್ದೀರಾ? ಎಷ್ಟು ವರ್ಷಗಳಿಂದ ವ್ಯವಸಾಯದಲ್ಲಿ ತೊಡಗಿದಾರ ಸಚಿನ್? ಸರ್, ನಾನು 2000 ಇಸ್ವಿಯಿಂದ ಸರ್ ನಾವು ವ್ಯವಸಾಯದಲ್ಲಿ ತೊಡಗಿದ್ದೀರಿ. 2000 ಇಸ್ವಿಯಿಂದ. ಹೌದು ಸರ್, ಈಗ 22 ವರ್ಷ ಆಗಿದೆ ಸರ್. 2 ದಶಕಗಳನ್ನ ಪೂರೈಸಿದೀರಾ? ಹೌದು ಸರ್. ದ್ರಾಕ್ಷಿನಲ್ಲಿ ಯಾವ್ಯಾವ ತಳಿಗಳು ಹಾಕೊಂಡಿದ್ದೀರಾ ಸಚಿನ್? ಸರ್, ಈಗ ಸದ್ಯಕ್ಕಿರ್ತಕ್ಕಂಥದ್ದು ಕೃಷ್ಣ ಶರದ್ದು, ಶರದ್ದು ಸೋನಾಕ, 3 ವೆರೈಟಿ ಇದೆ. ನಾವು ಮುಂಚೆ ಮಾಡಿದ್ದು ದಿಲ್ ಖುಷು, ಬೆಂಗಳೂರು ಬ್ಲೂ, ಇವೆರಡು ಮುಂಚೆ ಮಾಡಿದ್ದೀವಿ ಸರ್. ಈಗ ಸದ್ಯಕ್ಕೆ ಅದಿಲ್ಲ ಸರ್ ನಮ್ ಕಡೆ. ಈಗೆಲ್ಲ ಸೀಡ್ಲೆಸ್ ವೆರೈಟಿ ಮೇಲೆನೆ ಇದೀರಿ ಸರ್. ಅಂದ್ರೆ ಬೀಜರಹಿತ ದ್ರಾಕ್ಷಿ ತಳಿಗಳನ್ನು ಬೆಳೀತಾ ಇದ್ದೀರಾ? ಹೌದು ಸರ್. ಅಂದ್ರೆ ಈ ಬೀಜರಹಿತ ದ್ರಾಕ್ಷಿ ತಳಿಗಳಿಗೆ ಬರೋದ ಕಾರಣ ಏನು? ಸರ್, ಮಾರ್ಕೆಟಿಂಗ್ ಪರ್ಪಸ್ ಸರ್. ಆಮೇಲೆ ಆದಾಯ ಸ್ವಲ್ಪ ಜಾಸ್ತಿ ಬರುತ್ತೆ ಅಂತ ಹೇಳಿ ನಾವು ಈ ಕಡೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ರಿ ಸರ್. ಅಂದ್ರೆ ಮಾರಾಟ ಮಾಡೋದು ಸುಲಭ ಅಂತ? ಇವು ಮಾರಾಟ ಅಂದ್ರೆ ಇದು ಸ್ವಲ್ಪ ಆ ಒಂದು ಸೀಸನ್ ತಕ್ಕಂಗೆ ಈ ಹಣ್ಣು ಬರುತ್ತೆ ಸರ್. ಇದರಲ್ಲಿ ಸ್ವಲ್ಪ ಡಿಮ್ಯಾಂಡ್ ಆಗಿರುತ್ತೆ, ಬೇರೆ ರಾಜ್ಯಗಳಿಗೂ ಕಳ್ಸಿಕೊಡ್ತಾರೆ. ಆಮೇಲೆ ಈಗ ಬೀಜ ಇರ್ತಕ್ಕಂತ ನಮ್ಮ ದಿಲ್ ಖುಷ್ ವೆರೈಟಿ ಬೆಂಗಳೂರು ಬ್ಲೂಗು, ಈಗ ಅದಕ್ಕೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಅಂದ್ರೆ ಒಂದು ಜಿಬ್ರಾಲಿ ಕಾಸಿಟ್ಟು ಆಮೇಲೆ ಕೊನೆ ಕಟ್ಟಂತದ್ದು ಒಂದ್ 2-3 ಕೆಲಸ ಜಾಸ್ತಿ ಆಗುತ್ತೆ ಸೀಡ್ಲೆಸ್. ಬಟ್ ಆವರೇಜ್ ನಮ್ಗೆ 50-60 ರೂಪಾಯಿ ಇದೇ ಇರುತ್ತೆ ಸರ್, ಏನೋ ಸೀಡ್ಲೆಸ್ ವೆರೈಟಿ ಪ್ರತಿ ಕಿಲೋಗ್ರಾಮ್ಗೆ. ಹೌದು ಸರ್, 1 ಕೆಜಿ ದ್ರಾಕ್ಷಿಗೆ. ಅಂದ್ರೆ ಇದನ್ನ ಬೆಳೆಯೋದಕ್ಕೆ ಸಚಿನ್ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ಆ ಚಪ್ರದ ವ್ಯವಸ್ಥೆಯಲ್ಲಿ ಬೆಳೀತಾ ಇದೆ, ಕೂಚ ಕಂಬಿ ಹಾಕಿ ಚಪ್ರ ಮಾಡಿ ಆ ಒಂದು ಇದ್ರ ಮೇಲೆ ಪೆಂಡಾಲ್ ಸಿಸ್ಟಮ್ ಅಲ್ಲಿ ಬೆಳೀತಾ ಇದ್ದೀವಿ ಸರ್. ಅಂದ್ರೆ ಮೊದಲು ನಿಮ್ದೇನು ದಿಲ್ ಖುಷು ಮತ್ತೆ ಬೆಂಗಳೂರು ಬ್ಲೂ ಇತ್ತಲ್ಲ? ಹೌದು ಸರ್. ಅದನ್ನೇ ಬಳಸ್ಕೊಂಡೇ ಬೆಳೀತಾ ಇದ್ದೀರಾ? ಅದರಲ್ಲಿ 2 ತೋಟ ಬಳಸ್ಕೊಂಡಿದ್ದೀರಿ, ಆಮೇಲೆ ಮಾಡಿರೋದೆಲ್ಲ ನಾವು ಸಪರೇಟ್ ಆಗಿ ಮತ್ತೆ ಸೀಡ್ಲೆಸ್ ಅಂತಾನೆ ಮಾಡಿದ್ದೀರಿ. ಅಂದ್ರೆ ಚಪ್ರದ ವ್ಯವಸ್ಥೆನಲ್ಲೇ ಮಾಡ್ಕೊಂತಾ ಇದ್ದೀರಾ? ಹೌದು ಸರ್, ಹೌದು ಸರ್. ಅದೇ ಪರವಾಗಿಲ್ಲ ಅಂತೀರಾ ಬೇರೆ ವಿಧಾನಗಳು? ಅದು ಆಂಗಲ್ ಸಿಸ್ಟಮ್, ವೈ ಆಂಗಲ್ ಅಂತ ಬರುತ್ತೆ ಸರ್ ಮಹಾರಾಷ್ಟ್ರದ ಕಡೆ ಮಾಡೋತರ, ಅದು ಟೆಲಿಫೋನ್ ಸಿಸ್ಟಮ್ ಅಂತಾನು ಕರೀತಾರೆ. ಅದರಲ್ಲಿ ಸ್ವಲ್ಪ ನಮ್ಗೆ ಈ ಕುಚ ಏನು ಬೇಕಾಗಲ್ಲ, ಅದು ಸ್ಟೀಲ್ ಆಂಗಲ್ ಹಾಕ್ಬಿಟ್ಟು ಅದ್ರ ಜೊತೆ ಒಂದು ಕಂಬಿ ತಂತಿ ಹಾಕಿ ಅದರಲ್ಲಿ ಬೇಕಾದ್ರೆ ಮಾಡಬಹುದು. ಬಟ್ ಅದರಲ್ಲಿ ನಮ್ ತನ್ನೇ ಸ್ವಲ್ಪ ಕಡಿಮೆ ಇರುತ್ತೆ ಸರ್ ಆ ಒಂದು ಇಳುವರಿ ಬಡದು ಕಡಿಮೆ ಆಗುತ್ತೆ ಅಂತೀರಿ? ಕಡಿಮೆ ಆಗುತ್ತೆ, ಬಟ್ ಕಲರ್ ಬಹಳ ಚೆನ್ನಾಗಿರುತ್ತೆ, ಹಣ್ಣು ಕ್ವಾಲಿಟಿ ಬಹಳ ಚೆನ್ನಾಗಿ ಬರುತ್ತೆ ಅದರಲ್ಲಿ. ಯಾವ್ದು ವೈ ಸಿಸ್ಟಮ್ ಅಲ್ಲಿ, ಆಂಗಲ್ ಸಿಸ್ಟಮ್ ಅಲ್ಲಿ ಕಲರಿಂಗ್ ವೆರೈಟಿಗಳಿಗೆ ಬಹಳ ಸೂಕ್ತವಾಗಿರುತ್ತೆ. ಈ ನಮ್ ಪೆಂಡಾಲ್ ಅಲ್ಲಿ ಸ್ವಲ್ಪ ಟನ್ನೇಜ್ ಸ್ವಲ್ಪ ಎಕ್ಸ್ಪೆಕ್ಟ್ ಮಾಡಬಹುದು ಸರ್. ಅಂದ್ರೆ ಈಗ ಸಚಿನ್, ಈ ತೋಟವನ್ನ ಹೇಗೆ ಅಭಿವೃದ್ಧಿ ಮಾಡ್ಕೊಂಡ್ರಿ ನೀವು? ಸಸಿಗಳನ್ನ ಎಲ್ಲಿಂದ ತಂದು ಎಲ್ಲ ಮಾಡ್ಕೊಂಡ್ರಿ ಸರ್? ಈಗ ನಮ್ಗೆ ನಾವು ದ್ರಾಕ್ಷಿ ಬೆಳೆ ಸಂದರ್ಭದಲ್ಲಿ ನಮ್ಗೆ ನಮ್ಮ IHR ಇಂದ ನಮ್ಮ ಡಾಕ್ಟರ್ ES ಪ್ರಕಾಶ್ ಅವರು ನಮ್ಗೆ ಪರಿಚಯ ಆದ್ರು ಸರ್. ಪ್ರಕಾಶ್ ಅವರು ಅವ್ರ ಕಡೆಯಿಂದ ನಂಗೆ. ಹೌದು ಸರ್, ಅವ್ರ ಕಡೆಯಿಂದ ನಮ್ಗೆ ರೂಸ್ಟಾಕ್ ಬಳ್ಳಿ ಪಾಪ ನಮ್ಗೆ ಬಹಳ ನೀಟಾಗಿ ಗೈಡೆನ್ಸ್ ಕೊಟ್ಟು, ನೀವು ಏನೇ ದ್ರಾಕ್ಷಿ ಬೆಳೆದ್ರು ಏನು ರೂಸ್ಟಾಕ್ ಬಳ್ಳಿ ನಿಮ್ಮ ಮೇಲೆ ಬೆಳಿಬೇಕು ಅಂತ ಹೇಳಿದ್ರು. ನಾವು ಅವರೊಂದು ಗೈಡೆನ್ಸ್ ಮೇಲೆ ದ್ರಾಕ್ಷಿ ನಾವು ಮಾಡಿದ್ರಿ ಮುಂಚೆ. ಏನು ಫಸ್ಟ್ ರುಷ್ಟ ಗಿಡ ಹಾಕಿ ಆಮೇಲೆ ನಮ್ಗೆ ಯಾವ ರೀತಿ ಅನ್ಬೇಕಂತ ಅಂದ ಒಂದು ವೆರೈಟಿನ ಡ್ರಾಫ್ಟಿಂಗ್ ಮಾಡಿಸಿ ಅದು. ಆಮೇಲೆ ನಮ್ಮ ಅಪ್ಪಸ್ವಾಮಿ ಅಂತಾನು ಇದಾರೆ ಸರ್ ಹೆಬ್ಬಾಳ್ದವ್ರು, ಅವರು ಸ್ವಲ್ಪ ಗೈಡೆನ್ಸ್ ಕೊಟ್ರು. ಆಮೇಲೆ ಇಲ್ಲಿ ಎನ್ಸಿ ಪಟೇಲ್ ಅವ್ರ ಕಡೆಯಿಂದನೂ ಸ್ವಲ್ಪ ನಾವು ಗೈಡೆನ್ಸ್, ನಮ್ಗೆ ಪ್ರೋತ್ಸಾಹ ಅವರೇ ಸರ್. ಎನ್ ಸಿ ಪಟೇಲ್ ಅವರು ಬಹಳ ಪ್ರಸಿದ್ಧ ರೈತರು. ಹೌದು ಸರ್, ಬಹಳ ಪ್ರೋತ್ಸಾಹ ಮಾಡಿ ದ್ರಾಕ್ಷಿ ಬೆಳಿಬೇಕು ಅಂತ. ಅಂದ್ರೆ ಮೊದಲು ಅದನ್ನ ಹಾಕೊಂಡು ಅದ್ರ ಮೇಲೆ ಕಸಿ ಮಾಡ್ಕೋಬೇಕು. ಹೌದು ಸರ್, ಅದಾಕಿ ಒಂದು ವರ್ಷ ಬಿಟ್ಮೇಲೆ ಸರ್ ಅದು ಬಹಳ ಚೆನ್ನಾಗಿ ಗಿಡ ಒಳ್ಳೆ ಬೇರೆಲ್ಲ ಒಳ್ಳೆ ತೇಜವಾಗಿ ಬಂದು ಬಹಳ ದೃಢವಾಗಿ ಗಿಡ ರೆಡಿ ಆಗಿರುತ್ತೆ. ಅದಕ್ಕೆ ಒಂದು ಎರಡು ಬಳ್ಳಿ ಮಡ್ಕೊಂಡು ಉಳಿದಿದ್ದೆಲ್ಲ ತೆಗೆದ್ಬಿಟ್ಟು ಯೋಗ್ಯವಾಗಿರ್ತಕ್ಕಂಥದ್ದು ನಮ್ಗೆ ಯಾವ್ದು ವೆರೈಟಿ ಬೇಕೋ ಆ ವೆರೈಟಿ ಕಡ್ಡಿ ಒಳ್ಳೆ ತೋಟದಲ್ಲಿ ರೋಗ ಇಲ್ಲದೆ ಇರತಕ್ಕಂಥ ತೋಟದಲ್ಲಿ ಕಡ್ಡಿ ಸೆಲೆಕ್ಷನ್ ತಗೊಂಬಂದು ಡ್ರಾಫ್ಟ್ ಮಾಡಿಸಿ ನಾವು ಆಮೇಲೆ ಟ್ರೈನ್ ಅಪ್ ಮಾಡಿ ದಿನೇ ದಿನೇ ಚಪ್ರ ನೀಟಾಗಿ ಸೆಕೆಂಡ್ರಿ ಮೈನ್ ತರಿಸ್ರಿ ಎಲ್ಲ ವ್ಯವಸ್ಥಿತವಾಗಿ ಮಾಡ್ಕೊಂಡು ನಾವು ಕರೆಕ್ಟ್ ಆಗಿ ಎರಡು ವರ್ಷಕ್ಕೆ ಸರ್ 24 ತಿಂಗಳಲ್ಲಿ ಅವರು ಸ್ಟಾಕ್ ಹಾಕಿದ್ದಿಂದ 24 ತಿಂಗಳಲ್ಲಿ ನಾವು ಬೆಳೆ ತಗೊಂಡ್ಬಿಡ್ತೀವಿ ಸರ್. ಫಸ್ಟ್ ಅಂದ್ರೆ 3ನೇ ವರ್ಷದಿಂದ ನಿಮ್ಗೆ ಬೆಳೆ ಪ್ರಾರಂಭ ಆಯ್ತು? ಹೌದು ಸರ್, 2 ವರ್ಷ ಕಂಪ್ಲೀಟ್ ಗೆ ಬೆಳೆ ಬಂದ್ಬಿಟ್ಟಿರುತ್ತೆ ಸರ್. ಬೆಳೆ ಬಂದಿರುತ್ತೆ, ಬಂದಿರುತ್ತೆ 3ನೇ ವರ್ಷದಿಂದ 2ನೇ ಬೆಳೆ ಲೆಕ್ಕ ಬರುತ್ತೆ ಸರ್. ಅಂದ್ರೆ ಈಗ ಇದಕ್ಕೆ ಸರಿಯಾಗಿ ನಾವು ನೀರನ್ನ ಕೊಡೋದು ಬಹಳ ಮುಖ್ಯ ದ್ರಾಕ್ಷಿ ಬೆಳೆಗೆ ಸರ್. ನೀರ್ ಕೊಡುವುದು ಅನ್ನೋದಕ್ಕಿಂತ ನೀರ್ ಮ್ಯಾನೇಜ್ ಮಾಡೋದಂತದ್ದು ಬಹಳ ಇಂಪಾರ್ಟೆಂಟ್ ಸರ್. ನಿರ್ವಹಣೆ? ಹೌದು ಸರ್. ಅಂದ್ರೆ ಬೆಳೆಗೆ ಯಾವ ಬೇಕೋ ಅವಾಗ ಕೊಡ್ಬೇಕು ಅಂತೀರಿ? ಹೌದು ಸರ್, ಈಗ ಎಷ್ಟು ಅವಶ್ಯಕತೆ ಇದೆ ನಮ್ಮ ತೋಟದಲ್ಲಿ ಇರತಕ್ಕಂಥ ಯಾವ್ದೇ ಬೆಳೆ ಆಗ್ಬೋದು ಸರ್, ಎಷ್ಟು ನೀರ್ ನಾವು ನಮ್ಮ ಗಿಡಕ್ಕೆ ಬೇಕು ಅನ್ನೋದೊಂದು ನಿರ್ವಹಣೆ ಮಾಡೋದೇ ಬಹಳ ಇಂಪಾರ್ಟೆಂಟ್ ಸರ್. ನೀವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಸರ್? ನಾವು ಡ್ರಿಪ್ ಇರಿಗೇಷನ್ ಅಲ್ಲಿ ಇದೀರಿ ಸರ್. ಈಗ ಡ್ರಿಪ್ ಇರಿಗೇಷನ್ ಮಾಡಿದ್ದೀರಾ? ಹನಿ ನೀರಾವರಿಗೆ ಬಂದಿದ್ದೀರಿ ಅದರಲ್ಲೇ ಆಯ್ತು. ಅವು 20 ವರ್ಷ ಆಯ್ತು ಸರ್ ಅದ್ ಬಂದು. ಹನಿ ನೀರಾವರಿ ಅಳವಡಿಸಿಕೊಂಡೇ 20 ವರ್ಷ ಆಯ್ತು? ಹೌದು ಸರ್, ಹಾಗೆ ಸರ್, 22 ವರ್ಷ ಆಗಿದೆ. ನೀರಿನ ಗುಣಮಟ್ಟ ಚೆನ್ನಾಗಿದೆ? ಹೌದು ಸರ್, ನೀರು ವಾಟರ್ ಪಿ ಹೆಚ್ ಚೆನ್ನಾಗಿದೆ ಸರ್, 6.78 ಇದೆ ಸರ್ ನಮ್ದು. ಆಲ್ಮೋಸ್ಟ್ ನ್ಯೂಟ್ರಲ್ ಗೆ ಬರುತ್ತೆ ಅದು ಪಿ ಹೆಚ್. ಹೌದು ಹೌದು ಸರ್, ಹಾಗಾಗಿ ಬಹಳ ಪ್ರಶಸ್ತವಾಗಿದೆ. ನಿಜ ಸರ್. ಉಪ್ಪಿನ ಅಂಶ ಇಂಥದ್ದು ಏನು ಕಂಡು ಬಂದಿಲ್ಲ ಸರ್? ಇಲ್ಲ ಸರ್, ಈಗ ಸ್ಟಾರ್ಟಿಂಗ್ ಅಲ್ಲಿ ನಮ್ದು ಮುಂಚೆ 20 ವರ್ಷಕ್ಕೆ ಮುಂಚೆ ಮಾಡಿರ್ತಕ್ಕಂತ ಬೋರ್ವೆಲ್ಗಳಲ್ಲಿ ಬಹಳ ಚೆನ್ನಾಗಿದೆ ಸರ್, ನೀರು ಯೋಗ್ಯವಾಗಿದೆ. 2010 ಈಚೆಗೆ ನಾವು ಡೀಪ್ಗೆ ಹೋದ್ರಲ್ಲ ಸರ್, 1000 ಅಡಿಯಿಂದ ಕೆಳಗಡೆ ಹೋದಾಗ ಅದರಲ್ಲಿ ಸ್ವಲ್ಪ ನಮ್ಗೆ ಉಪ್ಪಿನ ಅಂಶ ನೀರು ನಮಗೆ ಸಿಕ್ತು. ಆಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಜಿಪ್ಸಮ್ ಈ ತರ ಜಿಪ್ಸಮ್ ಹಾಕಬೇಕಾಗತ್ತೆ. ಹೌದು ಸರ್, ಹಾಕಬೇಕಾಗುತ್ತೆ. ಉಪಚಾರ ಕೊಟ್ಟು ಆಮೇಲೆ ಬಳಸಬೇಕಾಗತ್ತ? ಹೌದು ಸರ್, ಹೌದು ಸರ್. ಅದನ್ನ ಹೇಗೆ ಮಾಡ್ಕೊಳ್ತೀರಾ ಸರ್? ಅದನ್ನ ಈಗ ನಮ್ದೆಲ್ಲ ವಾಟರ್ ಟ್ಯಾಂಕ್ಸ್ ಮಾಡಿದೀವಿ ಸರ್ ಸ್ಟೋರೇಜ್, ಅದರಲ್ಲಿ 1-2 ತಿಂಗಳಿಗೆ ಒಂದ್ ಬಾರಿ 50 ಕೆಜಿ ಮೂಟೆಯಷ್ಟು ಜಿಪ್ಸಮ್ ಒಂದ್ ಮೆಶ್ ಅಲ್ಲಿ ಹಾಕ್ಬಿಟ್ಟು ಒಂದೆಲ್ಲ ಸೈಡ್ ಅಲ್ಲಿ ಕಟ್ ಮಾಡಕ್ ಬಿಟ್ಟಾಗ ನಮ್ಗೆ ಅದು ಒಂದು ಪೂರ್ತಿ ಫಿಲ್ಟರ್ ಮಾಡಕ್ ಆಗಲ್ಲ, ಏನೋ ಇರೋದ್ರಲ್ಲಿ ಒಂದ್ ಸ್ವಲ್ಪ. ನಮ್ಮ ಪಳನಿಯಪ್ಪ ಸರ್ ಅಂತ ಇದ್ರು ಸರ್ ಅವರು, ನಮ್ಮ ಸಾಯಿಲ್ ಸೈಂಟಿಸ್ಟ್ ಸರ್, ಅವ್ರ ಕಡೆಯಿಂದ ನಾವು ಇದೊಂದು ಮಾಹಿತಿ ತಗೊಂಡು ಅವರೆಲ್ಲ ನಮ್ಗೆ ಇವತ್ತೇನಾದ್ರು ನಾವು ದ್ರಾಕ್ಷಿ ದಾಳಿಂಬೆ ಎಲ್ಲ ಇಷ್ಟು ಚೆನ್ನಾಗಿ ಬೆಳೀತಾ ಇದೀರ ಅಂದ್ರೆ ಅಂತ ಒಬ್ಬ ವಿಜ್ಞಾನಿಗಳ ಕಡೆಯಿಂದ ಕೊಟ್ಟಿರ್ತಕ್ಕಂತ ಒಂದು ಸಂದೇಶ ಸರ್, ಬಹಳ ಅನುಕೂಲ ಆಗಿದೆ ಸರ್ ಅವರಿಂದ ನಮ್ಗೆಲ್ಲ. ಮತ್ತೆ ಪೋಷಕಾಂಶಗಳನ್ನು ಕೂಡ ಪೂರೈಕೆ ಮಾಡಬೇಕಾಗತ್ತೆ ಈ ಗೊಬ್ಬರ ಕೊಡೋದು ಇದೆಲ್ಲಾನು? ಹೌದು ಸರ್. ಸಾವಯವ ಗೊಬ್ಬರ ಎಷ್ಟು ಕೊಡಬೇಕಾಗತ್ತೆ ವರ್ಷಕ್ಕೆ ಸರ್? ಸಾವಯವ ಗೊಬ್ಬರ ಈಗ ನಾವು ಪ್ರತಿ ವರ್ಷಕ್ಕೆ ಒಂದ್ ಬಾರಿ ಕೊಡ್ತಾ ಇದೀರಿ ಸರ್, ಒಂದು ಗಿಡಕ್ಕೆ ಒಂದು 50 ಕೆಜಿ ವರ್ಗೂ ಕೊಡ್ತೀರಿ ಸರ್? 50 ಕೆಜಿ ವರ್ಗೂ ಕೊಡ್ತೀರಾ? ಹೌದು ಸರ್, ಒಂದು ವರ್ಷಕ್ಕೆ ಒಂದು ಗಿಡಕ್ಕೆ 50 ಕೆಜಿ ವರ್ಗೂ ಸಾವಯವ ಗೊಬ್ಬರ ಕೊಡ್ತೀರಿ. ಆಮೇಲೆ ಈ ಹಿಂಡಿ ತರ ಬಂದಾಗ ಯಾವ್ದಾದ್ರು ಹಿಂಡಿ ಯಾವ ಸರ್, ಹಂಗೆ ಹಿಂಡಿ ಬೇವಿನ ಹಿಂಡಿ ಕಡಲೆಕಾಯಿ ಹಿಂಡಿ ಆರಲ್ ಹಿಂಡಿ ತರದ್ದು ಒಂದು ವರ್ಷಕ್ಕೆ ಒಂದು 2 ಕೆಜಿ ವರ್ಗೂ ಕೊಟ್ಟರೆ ಸಾಕಾಗುತ್ತೆ ಸರ್. ಅಷ್ಟರ ಮಟ್ಟಿಗೆ ಸಾಕಾಗತ್ತೆ? ಸಾಕಾಗುತ್ತೆ ಸರ್. ಅಂದ್ರೆ ಗೊಬ್ಬರ ಕೊಡೋದು ಬಹಳ ಮುಖ್ಯ. ಹೌದು ಸರ್, ಸರ್ ನಾವ್ ಏನೇ ಬೆಳೆ ಬೆಳೆದ್ರು ನಾವ್ ಎಷ್ಟು ಚೆನ್ನಾಗಿ ಗೊಬ್ಬರ ಕಾಂಪೋಸ್ಟ್ ಮಾಡ್ಕೊಡಂತ ಗೊಬ್ಬರ ಸೂಕ್ತವಾಗಿರುತ್ತೆ. ಗೊಬ್ಬರ ಕೊಡ್ಬೇಕಂದ್ರೆ ತಗೊಂಬಂದು ತಿಪ್ಪೆಯಿಂದ ತಗೊಂಬಂದು ಹಂಗೆ ಹಾಕ್ಬಿಟ್ರು ಅದು ಗೊಬ್ಬರ ಆಗಲ್ಲ ಸರ್. ಹೌದೌದೌದು, ಅದೊಂದು ಸ್ಟ್ರಕ್ಚರ್ ತರ ಕನ್ವರ್ಟ್ ಆಗಿ ಕಾಂಪೋಸ್ಟ್ ಆಗಿ. ಹೌದೌದೌದು, ಡಿಕಂಪೋಸ್ ಆದ್ಮೇಲೆ ಕೊಟ್ರೆ ಬಹಳ ಯೋಗ್ಯವಾಗಿರುತ್ತೆ. ಮತ್ತೆ ಈ ಗೊಬ್ಬರದ ಒಂದು ಅವಶ್ಯಕತೆಯನ್ನ ತಿಳ್ಕೊಬೇಕು ಅಂತ ಅಂದ್ರೆ ಈ ಎಲೆ ಪರೀಕ್ಷೆ ಮಾಡಬೇಕು ಅಂತ ಹೇಳ್ತಾರಲ್ಲ ದ್ರಾಕ್ಷಿನಲ್ಲಿ. ಹ್ಞೂ ಸರ್, ಲೀಫ್ ಅನಾಲಿಸಿಸ್ ಮಾಡಿದಾಗ ನಮ್ಗೆ ಒಂದು ಮಾಹಿತಿ ಸಿಗುತ್ತೆ ಸರ್. ಏನು ಮಾಡಿಸಿದಿರಾ ನೀವು ಸರ್? ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಾವು ದ್ರಾಕ್ಷಿ ಹೊಸದಾಗಿ ಬೆಳೆಯಬೇಕು ಹೋದ ಟೈಮಲ್ಲಿ 3-4 ಸಲ ಮಾಡಿಸಿದಿರಿ ಸರ್, ಯಾಕಂದ್ರೆ ನಮ್ಗೆ ಅಷ್ಟೊಂದು ಐಡಿಯಾ ಸಿಕ್ಕಿರ್ಲಿಲ್ಲ ಸರ್. ನಮ್ಮ ಗಿಡ ಏನ್ ತಗೊಂತ ಇದೆ ಏನ್ ತಗೊಂತ ಇಲ್ಲ ಅನ್ನೋದು ಅಬ್ಸರ್ವ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಅನಾಲಿಸಿಸ್ ಮಾಡಿಸಿ ನಾವು ರಿಪೋರ್ಟ್ ತಗೊಂತ ಇದ್ರೆ. ಅಲ್ಲಿ IHR ಅಲ್ಲಿ ಮಾಡಿಸ್ತಾ ಇದ್ರಾ? ಹೌದು ಸರ್, ಇಲ್ಲ ಸರ್, ಇಲ್ಲಿ ಯಾವ್ದೋ ಒಂದು ಹೊಸೂರು ರೋಡ್ ಅಲ್ಲಿ ಒಂದು ಸಪರೇಟ್ ಆಗಿ ಯಾವ್ದೋ ಒಂದು ಕಂಪನಿ ಅವ್ರದಿತ್ತು ಅವ್ರ ಕಡೆ ಕೊಟ್ಟು ಮಾಡಿಸ್ತಾ ಇದ್ದೀರಿ? ಮಾಡಿಸ್ತಾ ಇದ್ರಿ, ಅದು ಚೆನ್ನಾಗಿತ್ತು ಫಲಿತಾಂಶ. ಹ್ಞೂ ಸರ್ ತಗೊಂಡು ಅದೇ ರೀತಿಯಾಗಿ ನಾವು ಫಾಲೋ ಅಪ್ ಮಾಡಿದ್ರೆ ಈಗ ಸ್ವಲ್ಪ ಹೆಚ್ಚು ಕಮ್ಮಿ ದ್ರಾಕ್ಷಿಯಲ್ಲಿ ಸ್ವಲ್ಪ ಏನಾದ್ರೂ ಕಂಡು ಬಂದ್ರೆ ನಮ್ಗೆ ಗೊತ್ತಾಗುತ್ತೆ ಇದೇ ತರ ಆಗಿದೆ ಅನ್ನೋದು ಒಂದು ಅನುಭವ ಬಂದ್ಬಿಟ್ಟಿದೆ. ಬಂದಿದೆ ಸರ್ ಸ್ವಲ್ಪ ಬಂದಿದೆ. ಅದ್ರ ಮುಖಾಂತರ ಅಲ್ಲಿಗೂ ಗೊತ್ತಾಗ್ಲಿಲ್ಲ ಅಂದಾಗ ಅವು ನಮ್ಮ ಡಾಕ್ಟರ್ಸ್ ಮೊರೆ ಹೋಗ್ಬೇಕಾಗುತ್ತೆ, ಅವನು ಸ್ವಲ್ಪ ಡಿಸ್ಕಸ್ ಮಾಡಿ ಫಾಲೋ ಅಪ್ ಮಾಡ್ತೀವಿ. ಸಾವಯವ ಗೊಬ್ಬರದ ಜೊತೆಗೆ ನಾವು ಈ ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗತ್ತೆ. ಹೌದು ಸರ್. ಅವುಗಳನ್ನ ಹೇಗ್ ಕೊಡ್ತೀರಾ, ಎಷ್ಟು ಸರಿ ಕೊಡ್ತೀರಾ ವರ್ಷಕ್ಕೆ? ಸರ್ ವರ್ಷಕ್ಕೆ ನಾವು ಎರಡ್ ಬಾರಿ ಕೊಡ್ತೀರಿ ಸರ್. ಮೊದಲನೇ ಬಾರಿ ಬಂದು ಈ ಬೆಳೆಗೆ ಅಂದ್ರೆ ಫ್ರೂಟ್ ಪ್ರೂನಿಂಗ್ ಅಂದ್ರೆ ಹಣ್ಣು ಬೆಳೆಗೆ ಬಿಡ್ತಕ್ಕಂತ ಬೆಳೆಯಲ್ಲಿ ಒಂದು 25 ದಿವಸ ಮುಂಚಿತವಾಗ್ಲಿ ಒಂದು ಗಿಡಕ್ಕೆ ಸರ್ ಡಿ ಎ ಪಿ ಒಂದು 200 ಗ್ರಾಮ್ ಸರ್. ಈಗ ಡಿ ಎ ಪಿ ನಿಲ್ಸ್ಬಿಟ್ಟು ನಾವು ಸ್ವಲ್ಪ ಈ ಯಾರ ಕಾಂಪ್ಲೆಕ್ಸ್ ಅಂತ ಯೂಸ್ ಮಾಡ್ತಾ ಇದೀವಿ ಸರ್. ಅದು ಅದೇ ಇರುತ್ತೆ, ಬಟ್ ಅದ್ರಲ್ಲಿ ಪೊಟಾಶ್ ಇರಲ್ಲ, ಇದ್ರ ಪೊಟಾಶ್ ಇರುತ್ತೆ ಸರ್ ಯಾರ ಕಾಂಪ್ಲೆಕ್ಸ್. ಮುಂಚೆ ಎಲ್ಲ ಡಿ ಎ ಪಿ ಯೂಸ್ ಮಾಡ್ತಾ ಇದ್ರೆ ಈಗ ಯಾರ ಕಾಂಪ್ಲೆಕ್ಸ್ ಸ್ವಲ್ಪ ಅಪ್ಪರ್ ಗ್ರೇಡ್ ಬಂದಿರೋದ್ರಿಂದ ಅದು ತಗೊಂತ ಇದ್ರೆ ಅದು ಪರ್ ಪ್ಲಾಂಟ್ 100 ಗ್ರಾಮ್ ಕೊಡ್ತಾ ಇದೀರಿ ಸರ್, ಸಾಕಾಗುತ್ತೆ. ಆನಂತರ ಎಸ್ ಒ ಪಿ ಪೊಟಾಶ್ ಸಲ್ಫೇಟ್ ಆಫ್ ಪೊಟಾಶ್ ಕೊಡಬೇಕು. ಪೊಟಾಶ್ ಹ್ಞೂ ಸರ್, ಅದು ಒಂದು ಗಿಡಕ್ಕೆ 100 ಗ್ರಾಮ್ ತರ ಕೊಡ್ತೀರಿ ಸರ್. ಹೌದೌದು. ಮೆಗ್ನೀಷಿಯಂ ಸಲ್ಫೇಟ್ ಒಂದು ಅದು ಸೆಕೆಂಡರಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತಾರೆ ಸರ್. ಹೌದೌದು. ಅದು ಒಂದು 100 ಗ್ರಾಮ್ಸ್ ಕೊಡ್ತೀರಿ ಸರ್. ಇನ್ನು ಉಳ್ದಂತ ಜಿಂಕು ಬೋರಾನು ಅದೆಲ್ಲ ಒಂದು 10-15 ಗ್ರಾಮ್ ಒಳಗಡೆ ಪೂರ್ತಿ ಮಿಕ್ಸ್ ಇರ್ತಕ್ಕಂಥದ್ನ ಬಹಳ ಕಡಿಮೆ ಸರ್, ಕಡಿಮೆ ಪ್ರಮಾಣದಲ್ಲಿ ವರ್ಷಕ್ಕೆ ಒಂದ್ ಬಾರಿ ಕೊಡ್ತೀರಿ ಸರ್ ಅಷ್ಟೇ. ಅದು ಮತ್ತೆ ದ್ರಾಕ್ಷಿ ಬೆಳೆನಲ್ಲಿ ಈ ಬಳ್ಳಿ ಸೌರದು ಬಹಳ ಮುಖ್ಯ ಅಂತಾರೆ, ಚಾಟ್ನಿ ಅಂತಾರಲ್ಲ. ಹೌದು ಸರ್. ಮುಖ್ಯವಾಗಿ ಈಗ ಬೇಸಿಗೆನಲ್ಲೂ ಮಾಡ್ಕೊಳ್ತಾರೆ, ಆಮೇಲೆ ಚಳಿಗಾಲದಲ್ಲೂ ಮಾಡ್ಕೊಳ್ತಾರೆ. ಬೇಸಿಗೆ ಕಾಲದಲ್ಲಿ ಹೇಗ್ ಮಾಡ್ಕೊಳ್ತೀರಾ ಸರ್? ಈಗ ಏನಾಗಿದೆ ದ್ರಾಕ್ಷಿ ಅನ್ನೋದು ಅದು ಈ ನಮ್ಗ ಅನುಕೂಲವಾಗ ತರ ನಾವು ಮಾಡ್ಕೊಂಡ್ಬಿಟ್ಟು ಅದ್ ಸ್ವಲ್ಪ ಬಹಳ ತಪ್ಪುಗಳು ಮಾಡಿದೀರಿ ಸರ್ ರೈತರಾದ ನಾವು. ಆಕ್ಚುಲಿ ದ್ರಾಕ್ಷಿ ಅಂದ್ರೆ ಫೆಬ್ರವರಿಯಿಂದ ಏಪ್ರಿಲ್ ಮೇ ವರೆಗೂ ಬರ್ತಕ್ಕಂಥ ದ್ರಾಕ್ಷಿ ಬಹಳ ಯೋಗ್ಯವಾಗಿರುತ್ತೆ, ಬಹಳ ತಿನ್ನೋದಕ್ಕೂ ಸೂಕ್ತವಾಗಿರುತ್ತೆ ಸರ್. ಆ ನಂತರ ಬರ್ತಕ್ಕಂಥ ದ್ರಾಕ್ಷಿ ಈ ಅದು ಸೀಸನ್ ಆಗಲ್ಲ ಸರ್, ಸುಮ್ನೆ ನಮ್ಮ ಒಂದು ಏನೋ ಆದಾಯ ಜಾಸ್ತಿ ಬರುತ್ತೆ ಒಂದ್ ಮಾಡ್ಬೇಕಂತ ನಮ್ಮ ಒಂದು ಕಾನ್ಸೆಪ್ಟ್ ಮೇಲೆ ಹಣ ದುಡ್ಡು ಮಾಡೋ ಕಾನ್ಸೆಪ್ಟ್ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಮಾಡ್ತೀರಿ ಸರ್. ಇರೋ ಲೆಕ್ಕದಲ್ಲಿ ದ್ರಾಕ್ಷಿ ಸರ್ ಪ್ರೂನಿಂಗು ಮಾರ್ಚ್ 15 ಮೇ 1 ಒಳಗಡೆ ಮುಗಿದ್ಬಿಡ್ಬೇಕು ಸರ್. ಮುಗಿದ್ಬಿಡ್ಬೇಕು ಅಂದ್ರೆ ಇಡೀ ಏಪ್ರಿಲ್ ತಿಂಗಳಲ್ಲೇ ಮಾಡಬಹುದು. ಬಹಳ ಯೋಗ್ಯ ಸರ್ ಅದು. ಆ ಟೈಮಲ್ಲಿ ಮಾಡ್ಬಿಟ್ರೆ ಈ ಏನು ತಿಳಿದವರೇ ದ್ರಾಕ್ಷಿ ಬೆಳಿಬಹುದು, ರೋಗ ಒಂದ್ ಮ್ಯಾನೇಜ್ ಮಾಡ್ಬಿಟ್ರೆ. ಬಟ್ 100% ಕ್ರಾಪ್ ಬರುತ್ತೆ ಸರ್ ಏಪ್ರಿಲ್ ತಿಂಗಳಲ್ಲಿ ಮಾಡ್ಕೋಬೇಕು ಬ್ಯಾಕ್ ಪ್ರೂನಿಂಗ್. ಹೌದು ಸರ್. ಹೌದು ಸರ್. ಆಮೇಲೆ ಸ್ವಲ್ಪ ಗೊಬ್ಬರ ಕೊಟ್ಕೊಂಡು ಅದನ್ನ ಚೇತರಿಸಬೇಕಾಗತ್ತೆ ಬೆಳೆನ. ನಾವು ಈಗ ಏನ್ ಮಾಡ್ತಾ ಇದೀವಿ, ಕೆಲವರು ಬ್ಯಾಕ್ ಕಟಿಂಗ್ ಅಲ್ಲೂ ಗೊಬ್ಬರ ಕೊಡ್ತಾರೆ ಸರ್. ನಾವು ಈ ಬ್ಯಾಕ್ ಕಟಿಂಗ್ ಅಲ್ಲಿ ಗೊಬ್ಬರ ಕೊಡಲ್ಲ ಸರ್, ನಾವು ಫ್ರೂಟ್ ಅಲ್ಲಿ ಕೊಟ್ಟಿರ್ತೀರಿ, ಆಮೇಲೆ ಈ ಸೆಂಟರ್ ಫೀಡಿಂಗ್ ಅಂತ ಮಾಡ್ತೀರಿ ಸರ್. ಕೆಲವರು ಆ ಪ್ರಾಕ್ಟೀಸ್ ಮಾಡಲ್ಲ, ಈ ಕಾಯಿ ಎಲ್ಲ ಜಿಯಲ್ಲ ಆದ್ಮೇಲೆ ಸರ್ ಆ ಟೈಮಲ್ಲಿ ಸ್ವಲ್ಪ ಒಂದ್ ಸ್ವಲ್ಪ ಫೀಡಿಂಗ್ ಮಾಡ್ಬಿಡ್ತೀರಿ ಸರ್. ಅದರಿಂದ ಏನ್ ಮಾಡ್ತೀರಿ, ನಾವು ಬ್ಯಾಕ್ ಕಟಿಂಗ್ ಅಲ್ಲಿ ಗೊಬ್ಬರ ಏನ್ ಕೊಡಕ್ಕೋಲ್ಲ ಸರ್. ಅಂದ್ರೆ ಆಮೇಲೆ ಸ್ವಲ್ಪ ಹೊಸ ಬೆಳವಣಿಗೆ ಬರೋದಕ್ಕೆ ಶುರುವಾಗುತ್ತೆ. ಹ್ಞೂ ಸರ್. ಆಮೇಲೆ ಅಕ್ಟೋಬರ್ ನಲ್ಲಿ ಮತ್ತೆ ಫಸ್ಲಿಗಾಸ್ಕರ ನೀವು ಪ್ರೂನಿಂಗ್ ಮಾಡ್ಕೋಬೇಕಾಗತ್ತೆ. ಹೌದು ಸರ್. ಅವಾಗ ಕಣ್ಣುಗಳನ್ನು ಬಿಟ್ಕೊಳ್ಳೋದು ಬಹಳ ಮುಖ್ಯ ಅಲ್ವಾ ಸರ್? ಈಗ ಏಪ್ರಿಲ್ ಕಟಿಂಗ್ ಮಾಡಿದಾಗ ನಾವು ಕಡ್ಡಿ ಆ ಟೈಮಲ್ಲಿ ನಾವು ಮುಂದೆ ನಮ್ಗೆ ಮುಂದಿನ 6 ಯಾವ ತರ ಗೊನೆ ನಮ್ಗೆ ತೋಟದಲ್ಲಿ ಬರುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬ್ಯಾಕ್ ಕಟಿಂಗ್ ಇರುತ್ತೆ ಸರ್. ಬ್ಯಾಕ್ ಕಟಿಂಗ್ ಅಲ್ಲಿ 5 ಸಬ್ಕ್ಯಾನ್ ಮಾಡ್ತೀರಿ. ಆ ನಂತರ ಅದು ಅದ್ರಲ್ಲಿ ಬಂದಿರತಕ್ಕಂಥದ್ದೆಲ್ಲ ತೆಗೆದು ಲಾಸ್ಟ್ ಅಲ್ಲಿ ಕೊನೆಯಲ್ಲಿ ಬಂದಿರೋದು ಒಂದ್ ಮಾಡ್ಕೊಂಡು ಮತ್ತೆ ಅದು 10-12 ಮಾಡಿ ಆಲ್ಟ್ ಮಾಡ್ತೀರಿ ಸರ್. ಆ ಸಂದರ್ಭದಲ್ಲಿ ನಮ್ಗೆ ನಾ ನೆಕ್ಸ್ಟ್ ಇನ್ನು 6 ನಾವು ಕಟಿಂಗ್ ಮಾಡ್ತೀವಲ್ಲ ಅಕ್ಟೋಬರ್ ಅಲ್ಲಿ, ನಮ್ಗೆ ಕೊನೆ ಬರ್ಬೇಕಾದ್ರೆ ನಾವು ಈಗ ಬ್ಯಾಕ್ ಅಲ್ಲಿ ಮಾಡಿರ್ತಕ್ಕಂತ ಏನು ಒಂದು ಪ್ರಾಕ್ಟೀಸ್ ಇರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದ್ರೆ ಕಣ್ಣುಗಳನ್ನ ಬಿಟ್ಕೊಂಡ್ಮೇಲೆ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಡ್ಬೇಕಾಗತ್ತೆ. ಗೊಬ್ಬರ ಇರುತ್ತೆ ಸರ್, ನಾವು ಬ್ಯಾಕ್ ಅಲ್ಲಿ ಫ್ರೂಟ್ ಅಲ್ಲಿ ಕೊಟ್ಟಿರ್ತೀರಲ್ವಾ ಸರ್. ಆಮೇಲೆ ಈ ಫ್ರೂಟ್ ಬ್ಯಾಕ್ ಅಲ್ಲಿ ಎಕ್ಸಸ್ ನೈಟ್ರೋಜನ್ ಆಗ್ಬಾರ್ದು ಸರ್, ಜಾಸ್ತಿ ಬೆಳವಣಿಗೆ ಬಂದ್ಬಿಡುತ್ತೆ. ಹೌದು ಸರ್. ನಿಮ್ಗೆ ಧರಿಸಬೇಕಾದ್ರೆ 5, 6, 7, 8 ಕಣ್ಣಲ್ಲಿ ನಮ್ಗೆ ಕೊನೆ ಬರ್ಬೇಕಾದಾಗ ಆಗನೇ ನೈಟ್ರೋಜನ್ ಅಂಶ ಬಹಳ ಕಡಿಮೆ ಇರ್ಬೇಕು ಸರ್. ಅಂದ್ರೆ ಅಬ್ಬರವಾಗಿ ಬಳ್ಳಿ ಬೆಳೆದ್ ಬಿಡುತ್ತಿಲ್ಲ ಅಂದ್ರೆ. ಹೌದು ಸರ್. ಅದು ಗರ್ಭ ಧರಿಸಕ್ಕೆ ತೊಂದರೆ ಆಗುತ್ತೆ ಸರ್. ತೊಂದರೆ, ಅದು ಮುಂದಕ್ಕೆ ಹೋದಂಗೆ ಆಗ್ಬಿಡುತ್ತೆ. ಹೌದು ಸರ್. ಅದರಿಂದ ಆ ಟೈಮಲ್ಲಿ ನಾವು ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಸರ್. ಏನು ಮಾರ್ಚ್ ತಿಂಗಳಲ್ಲಿ ಗೊಬ್ಬರ ಕೊಡ್ತಕ್ಕಂಥದ್ದು, ಈ ನಮ್ದು ಭೂಮಿ ಎಲ್ಲ ಬಹಳ ಫಲವತ್ವಾಗಿರ್ತಕ್ಕಂಥದ್ದು, ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ಬೋದು ಅಷ್ಟೇನೆ. ಕೊಡ್ಬೋದು ಸರ್, ಕೊಟ್ಟಿಗೆ ಬರಬೇಕಾದ್ರೆ ಕೊಟ್ಕೊಬಹುದು. ಏನು ಸ್ವಲ್ಪ ಈ ಸಾಯಿಲ್ ಅನಾಲಿಸಿಸ್ ಮಾಡಿಸಿ, ಸಾಯಿಲ್ ಗೆ ಸ್ವಲ್ಪ ಅವಶ್ಯಕತೆ ಜಾಸ್ತಿ ಇದೆ ಈ ಭೂಮಿಯಲ್ಲಿ, ಸ್ವಲ್ಪ ಬರಡ್ ಭೂಮಿ ಅಂತ ಬಂದಾಗ ಬೇಕಾಗುತ್ತೆ ಸರ್. ತುಂಬಾ ವರ್ಷಗಳಿಂದ ವ್ಯವಸಾಯ ಮಾಡಿರ್ತಕ್ಕಂತ ಭೂಮಿ ಏನಂತ ಒಂದು ಗೊಬ್ಬರ ಕೇಳಲ್ಲ ಸರ್, ಅದು ಬಹಳ ಫಲವತ್ತವಾಗಿರುತ್ತೆ ಸರ್. ನಾವು ಸ್ವಲ್ಪ ಅನಾಲಿಸಿಸ್ ಮಾಡಿ ಎಷ್ಟು ಸಾಧ್ಯವಾದಷ್ಟು, ಏನಾಗಿದ್ದೀನಿ ಸರ್ ಮಾರ್ಕೆಟ್ ಅಲ್ಲಿ ಈಗ ರೈತ ಬೆಳೀತಕ್ಕಂತ ಬೆಳೆ ಖರ್ಚು ಮಾಡ್ತಕ್ಕಂತ ಹಣನ ಕಡಿಮೆ ಮಾಡ್ಬೇಕು. ರೈತರು ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಈಗ ಬಂದಿರತಕ್ಕಂತ ಟೆಕ್ನಾಲಜಿ ಎಲ್ಲ ಯೂಸ್ ಮಾಡಿ ಬೆಳೆ ಬೆಳೆಯಕ್ ಖರ್ಚಾಗಂತ ಹಣನ ಕಡಿಮೆ ಮಾಡ್ಬೇಕು. ಅದು ಒಂದು ಇಂಪಾರ್ಟೆಂಟ್, ನಾನು ಎಲ್ಲಾ ರೈತರಿಗೆ ಹೇಳಕ್ ಇಷ್ಟಪಡ್ತೀನಿ. ಇನ್ನ ರೋಗ ಮತ್ತು ಕೀಟಗಳ ಒಂದು ನಿರ್ವಹಣೆ ಹೇಗ್ ಮಾಡ್ಕೊಳ್ತೀರ ಸಚಿನ್? ಸರಿಗ ರೋಗದ್ದು ಮ್ಯಾನೇಜ್ಮೆಂಟ್ ಸ್ವಲ್ಪ ಬಹಳ ಗಮನದಲ್ಲಿಟ್ಟು ಪ್ರತಿಯೊಬ್ಬ ರೈತರು ಮಾಡ್ಬೇಕಾಗುತ್ತೆ. ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಏನಾಗುತ್ತೆ, ನಾವು ಕಡ್ಡಿ ಎಲ್ಲ ಫ್ರನ್ ಮಾಡಿದ್ದಾದ್ಮೇಲೆ ಈ ಮಿಲ್ಲಿ ಬಗ್ ಅಂತ ಬರುತ್ತೆ ಸರ್, ಅದು ಬಹಳ ಹಿಂಸೆ ಸರ್. ಆಮೇಲೆ ತೋಟದಲ್ಲಿ ಅದೇನಾದ್ರೂ ಜಾಸ್ತಿ ಆಗ್ಬಿಟ್ರೆ ಹೌದು ನಾವು ಹಣ್ಣು ಹಾರ್ವೆಸ್ಟ್ ಮಾಡಕ್ಕೆ ಆಗಲ್ಲ. ಹೌದು, ಹಣ್ಣುಗಳಿಗೂ ಬರುತ್ತಲ್ವೇ? ಹ್ಞೂ ಸರ್, ಎಲ್ಲಾ ಹಣ್ಣುಗೂ ಬರುತ್ತೆ ಸರ್. ಅದೇನಾಗುತ್ತೆ, ನಮಗೆ ಒಂದು ಮಾಹಿತಿಯನ್ನ ಕೊರತೆ ಬಹಳ ಇದೆ ಸರ್. ಯಾವುದೇ ಒಂದು ರೋಗ ನಿರ್ವಹಣೆ ಆಗ್ಬೋದು, ಕೀಟ ನಿರ್ವಹಣೆ ಆಗ್ಬೋದು, ಈ ಪ್ರಕೃತಿಯಲ್ಲಿ ಪ್ರತಿಯೊಂದು ಕೀಟನು ತಿನ್ನಕ್ಕೆ ಅದ್ರ ಹಿಂದೆ ಒಂದು ಇನ್ನೊಂದು ಕೀಟ ಇರುತ್ತೆ ಸರ್. ಹೌದೌದು, ನಾವ್ ಯಾವ್ದ್ರ ಮೇಲೆ ಏನೋ ಒಂದ್ ಮಾಡಕ್ ಹೋದಾಗ ಏನೋ ಒಂದ್ ಆಗ್ಬಿಡುತ್ತೆ. ಇವತ್ತಿನ ದಿನದಲ್ಲಿ ಈ ಮಿಲ್ಲಿ ಬಗ್ಗೆ ಎಲ್ಲ ಜಾಸ್ತಿ ಆಗಿದೆ ಅಂತೆ, ಅದನ್ನ ತಿಂತಕ್ಕಂತ ಕೀಟ ನಾವೆಲ್ಲ ಕೊಂದಾಕ್ಬಿಟ್ಟಿದೀವಿ. ಹೌದೌದು, ಬಹಳ ಇಂಪಾರ್ಟೆಂಟ್ ಆಗಿದೆ. ಈಗ ನಾವು ಬೆಳೆಗೆ ಕಟಿಂಗ್ ಮಾಡಿದಾಗ ಆ ಸೆಕೆಯಿಂದ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸಿ, ಕ್ಲೀನ್ ಆಗಿ ಅದ್ರಲ್ಲಾದ್ರೂ ಮಿಲ್ಲಿ ಬಗ್ಗಿದ್ರೆ ಕಡ್ಡಿ ಮೇಲೆ ಸ್ವಲ್ಪ ಈ ಕ್ಲೋರಿಪಾರಿಫಾಸು ನುವಾನು ಆ ತರದ್ದು ಒಂದ್ ಸಿಂಪಡಣೆ ಚೆನ್ನಾಗಿ ಮಾಡಿ, ಅಥವಾ ಈ ಬೋಲ್ಡಾ ಪೇಸ್ಟಿಂಗ್ ಸರ್, ಮೈಲ್ ತಿತ್ತು ಕುಣ್ಣ ಹಾಕಿ ಮಾಡಿಸಿ, ಅದ್ರಲ್ಲೊಂದ್ ಎರಡು ಮೂರ್ ಎಂ ಎಲ್ ಮುಂಚೆ ಸವಿನ್ ಬರ್ತಾ ಇತ್ತು, ಇವಾಗ ಸವಿನ್ ಬರ್ತಾ ಇಲ್ಲ, ಬಂಗಾರ ಒಳಗೆ ಹೋಗ್ತಾ ಇತ್ತು. ಅದ್ರ ಜೊತೆಗೆ ಬೇಕಾದ್ರೆ ನಾವು ಈ ಮಿಲ್ಲಿ ಬಗ್ಗೆ ಆಗಂತದ್ದು ನುವಾನು ಏನೋ ಮಿಕ್ಸ್ ಮಾಡ್ಕೊಂಡ್ಬೇಕಾದ್ರೆ ಪೇಸ್ಟಿಂಗ್ ಮಾಡಿಸಿದ್ರು ಸ್ವಲ್ಪ ಅವಾಯ್ಡ್ ಅಲ್ಲಿ ಇರುತ್ತೆ ಸರ್. ಅದು ಕೂತಕ್ಕಂತ ಜಾಗ ಸ್ವಲ್ಪ ಕ್ಲೀನ್ ಆಗಿ ಮಾಡ್ಬೇಕು ಸರ್, ಅಂದ್ರೆ ಅದು ಅವತ್ಕೊಳ್ಳುತ್ತಲ್ಲ ಸರ್, ಆ ಜಾಗ ಸ್ವಲ್ಪ ಮಿಲ್ಲಿ ಬಗ್ಗೆ ಮೇಜರ್ ಆಗಿ ಹೇಳ್ತಾ ಇದ್ದೀನಿ. ಬಂಗಾರದೊಳನು ನಾವು ನಿಯಂತ್ರಣ ಮಾಡಬೇಕು. ಹ್ಞೂ ಸರ್, ಮಾಡ್ಲೇಬೇಕು. ಆಕ್ಚುಲಿ ಕಡ್ಡಿ ಕಟಿಂಗ್ ಆಗಿದಾಗ ಮಿಲ್ಲಿ ಬಗ್ಗೆ ಬಂಗಾರದೊಳ ಮೇಜರ್ ಆಗಿರುತ್ತೆ ಸರ್, ಇವೆರಡನ್ನು ನಿಯಂತ್ರಣ ಮಾಡ್ಕೋಬೇಕು. ಹ್ಞೂ ಸರ್, ಅವೆರಡು ನಿರ್ವಹಣೆ ನಾವು ಕ್ಲೀನ್ ಆಗಿ ನಮ್ಮ ಸೆಕೆಂಡ್ರಿ ಮೇಲೆ ಬರ್ತಕ್ಕಂತ ಹೊಟ್ಟೆಲ್ಲ ತೆಗೆದು ಕಡ್ಡಿ ಕಟಿಂಗ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಒಂದು ಎರಡು ಸ್ಪ್ರೇ ಮಾಡಿಸಿದಾಗ ಕಂಟ್ರೋಲ್ ಆಗಿರುತ್ತೆ ಸರ್. ಆ ನಂತರ ಬಡ್ ಎಲ್ಲ ಮೂವ್ಮೆಂಟ್ ಆಗುತ್ತೆ ಸರ್. ಆ ಬಡ್ ಮೂವ್ಮೆಂಟ್ ಟೈಮ್ ಅಲ್ಲಿ ಏನಾದ್ರೂ ಭೂಮಿ ಒಳಗಡೆ ತೇವಾಂಶ ಇಲ್ಲ, ಮಳೆ ಬಿದ್ದಿಲ್ಲ, ಸ್ವಲ್ಪ ಕ್ಲೀನ್ ಆಗಿದೆ ವೆದರ್ ಅಂದಾಗ ಬೇಕಾದ್ರೆ ನಾವು ಈ M45 ಆ ತರದ್ದು ಸ್ವಲ್ಪ ಸಿಂಪಲ್ ಆಗಿ ಕಾಂಟ್ಯಾಕ್ಟ್ ಫಂಗಿ ಸೈಡ್ ಸ್ವಲ್ಪ ಮಾಡಬಹುದು. ಅಂದ್ರೆ ಈ ಕೇರಿಗೆ ರೋಗ ಡೌನಿ ಮಿಲ್ಡ್ಯೂ ಅಂತಾರಲ್ಲ ಅದಕ್ಕೆ. ಹೌದು ಸರ್, ಅದು ಸ್ವಲ್ಪ ಮೋಡ ಮುಸ್ಕಿದ ವಾತಾವರಣ ಇದ್ದಾಗ ಜಾಸ್ತಿ ಬರುತ್ತಲ್ಲ. ಹ್ಞೂ ಸರ್, ಆರು ಗಂಟೆ ಸತತವಾಗಿ ಮೋಡ ಇದ್ರೆ ರೈತರು ಅರ್ಕೊಂಬೇಕಾಗಿರೋದು ಡೌನಿ ಬರಂತ ಚಾನ್ಸ್ ಇರ್ತೈತಿ. ಕೆಳಗಡೆ ತೇವ ಇರಬೇಕು ಭೂಮಿಯಲ್ಲಿ, ಬೇಗ ಡೌನಿ ಬರಂತ ಚಾನ್ಸಸ್ ಇರುತ್ತೆ. ಅವಾಗ ನಾವು ಮುನ್ನೆಚ್ಚರಿಕೆಯಾಗಿ ಸಿಂಪಡಣೆ ಮಾಡಬೇಕು. ಹ್ಞೂ ಸರ್, ಮಳೆ ಇಲ್ಲ ಅಂದಾಗ ಬಿದ್ದು ಸ್ವಲ್ಪ ಇದ್ದು ಮಳೆ ಬಿದ್ದು ಸ್ವಲ್ಪ ಏನಾದ್ರು ಬಿಡು ಕೊಟ್ಟಾಗ ಬೇಕಾದ್ರೆ ಒಂದಿನ ಎರಡು ದಿನ ಮಳೆ ಇಲ್ಲ ಅಂದಾಗ ನಾವು ಸಿಸ್ಟಮೆಟಿಕ್ ಮಾಡಬಹುದು. ಪ್ರತಿದಿನ ಮಳೆ ಕಾಣ್ತಾ ಇದೆ ಅಂದಾಗ ನಾವು ಮತ್ತೆ ಈ ಬೂದಿ ರೋಗನೂ ಬರುತ್ತೆ ಅಲ್ವಾ? ಅದು ಒಂದು ಸ್ಟೇಜ್ ಆದ್ಮೇಲೆ, ಒಂದು 30 ದಿವಸ ಆದ್ಮೇಲೆ ಎಲೆ ಸ್ವಲ್ಪ ಎಲ್ಲ ಬಲ್ಪ್ ಆದ್ಮೇಲೆ ಒಣಬೂದಿ ಸರ್. ಈ ಫಸ್ಟ್ ಬರೋದು ಡೌನಿ ಮಿಲ್ಡ್ ಅಥವಾ ಆಂಥ್ರಾಕ್ರೋಸ್, 30 ದಿವಸ ಒಳಗಡೆ ಬರ್ತಕ್ಕಂಥದ್ದು. ಅದಾದ ನಂತರ ಎಲೆ ಬಲ್ಪ್ ಮೇಲೆ ಬರ್ತಕ್ಕಂಥದ್ದು ಒಣಬೂದಿ ಸರ್. ಅದನ್ನ ನಾವು ನಿಯಂತ್ರಣ ಮಾಡ್ಕೊಳ್ಳೇಬೇಕು ಅದನ್ನ. ಹ್ಞೂ ಸರ್, ಈಗ ಪೌಲ್ಟ್ರಿ ಬೀಳಂತ ಸಿಚುವೇಶನ್, ಡೇ ಟೆಂಪರೇಚರ್ ಜಾಸ್ತಿ ಇತ್ತು, ನೈಟ್ ಟೆಂಪರೇಚರ್ ಸ್ವಲ್ಪ ಡೌನ್ ಆದಾಗ ಅದೇ ಚಳಿಗಾಲದಲ್ಲಿ. ಹೌದು ಸರ್, ಆ ಸಂದರ್ಭದಲ್ಲಿ ಸ್ವಲ್ಪ ಏನೋ ಒಣಗೂದಿ ಬೇಗ ಬರಂತ ಚಾನ್ಸ್. ಆಮೇಲೆ ಈ ಗಾಳಿ ಕಾಲ ಈಗಿದೆಯಲ್ಲ ಈಗ ಅಚಾನಕಲ್ಲಿ ಈ ತರ ವೆದರ್ ಇದ್ದಾಗೂ ಸ್ವಲ್ಪ. ಮತ್ತೆ ಈ ಸೀಡ್ಲೆಸ್ ದ್ರಾಕ್ಷಿನಲ್ಲಿ ಹಾರ್ಮೋನ್ ಉಪಚಾರ ಕೊಡ್ಬೇಕಾಗತ್ತಲ್ವಾ? ಹೌದು ಸರ್. ಯಾವಾಗ ಮಾಡ್ತೀರಾ ಅದು? ಅದೊಂದು ಪ್ರೊಸೀಜರ್ ಇದೆ ಸರ್. ಫಸ್ಟ್ ಪ್ಯಾರೆಟ್ ಗ್ರೀನ್ ಸ್ಟೇಜ್ ಅಲ್ಲಿ ಒಂದು ಅಂದ್ರೆ 1 ಇಂಚ್ ಇರುತ್ತೆ ಸರ್ ಬಂಚ್, ಅದು ಅವಾಗ ಒಂದು, ಅದಾದ ನಂತರ 5 ದಿವಸಕ್ಕೆ ಒಂದು. ಅದು ಬಿಫೋರ್ ಫ್ಲವರಿಂಗ್ ಅಂದ್ರೆ ಫ್ಲವರಿಂಗ್ ಗಿಂತ ಮುಂಚೆ ಸರ್, ಫ್ಲವರ್ ಆಗಕ್ಕಿಂತ ಮುಂಚಿತವಾಗಿ 2 GA ಮಾಡ್ಬೇಕು. ಫ್ಲವರ್ ಮೇಲೆ 2 ಮಾಡ್ಬೇಕು ಸರ್. ಅದು 20% ಫ್ಲವರಿಂಗ್ ಒಂದು, 80% ಫ್ಲವರಿಂಗ್ ಒಂದು. ಅದಾದ ನಂತರ ಒಂದು ಏನೋ ಈ ಬೇರೆ 3-4 mm ಸ್ಟೇಜ್ ಇರುತ್ತೆ ಸರ್. ಅಂದ್ರೆ ಈ ಹಣ್ಣುಗಳು ಬೇರಿ ಸೈಜ್ ಅಂದ್ರೆ ಕಾಯಿಗಳು ಕಡಲೆ ಬೀಜಕ್ಕಿಂತ ಸ್ವಲ್ಪ ಸಣ್ಣ ಇರುತ್ತೆ, ಸಣ್ಣ ಇರುತ್ತೆ ಆ ಸಂದರ್ಭದಲ್ಲಿ. ಅಂದ್ರೆ ಈ ಜೋಳದ ಕಾಳು ಅಂತೀವಲ್ಲ, ಹೌದು ಸರ್, ಆ ಸೈಜ್ ಇರುತ್ತೆ. ಹೌದು ಹೌದು, ಅವಾಗ ಉಪಚಾರ ಕೊಡಬೇಕು. ಹೌದು ಸರ್, ಒಂದು ಒಂದು ಐದರಿಂದ ಆರು ಸಲ ಅದಕ್ಕೆ ಜೋಳದಲ್ಲಿ ಕಾಸಿಟ್ಟು. ಅಂದ್ರೆ ಗೊನೆನೆ ಹದ್ಬೇಕಾಗತ್ತ ಅವಾಗ ಸರ್? ಅದೇ ಗೊನೆ ಹದ್ಸಂತ ಪರಿಸ್ಥಿತಿ ಮುಂಚೆ ಐತೆ ಸರ್. ಈಗೆಲ್ಲ ಗೋವರುಗಳು ಈಗೆಲ್ಲ ಬೂಮರ್ ಎಲ್ಲ ಬಂದಿರೋದ್ರಿಂದ ಎಲ್ಲ ಸ್ಪ್ರೇಯಿಂಗ್ ಅಲ್ಲೇ ಕವರ್ ಮಾಡ್ತಾರೆ. ಈಗೆಲ್ಲ ಲೇಬರ್ ಸ್ವಲ್ಪ ಶಾರ್ಟೇಜ್ ಇರೋದ್ರಿಂದ ಎಲ್ಲ ಮಿಷಿನರಿ ಮುಖಾಂತರನೆ ಮಾಡ್ತಾ ಇದಾರೆ. ಅಂದ್ರೆ ಹಾರ್ಮೋನ್ ಉಪಚಾರ ಕೊಡೋದ್ರಿಂದ ಏನ್ ಅನುಕೂಲ ಆಗುತ್ತೆ ಸರ್? ಅದು ಹಣ್ಣು ಒಂದು ಡೆವಲಪ್ಮೆಂಟ್ ಚೆನ್ನಾಗಿ ಬರುತ್ತೆ ಸರ್, ಉದ್ದ ಗಾತ್ರ ಚೆನ್ನಾಗಿ ಬಂದಾಗ ಮಾರ್ಕೆಟ್ ಅಲ್ಲಿ ಚೆನ್ನಾಗಿ ಸೇಲ್ಸ್ ಇರುತ್ತೆ ಅಂತೇಳಿ. ಹಾರ್ಮೋನ್ ಮಾಡಿರತಕ್ಕಂತ ಹಣ್ಣಿಗೆ ಒಂದ್ ಬೆಲೆ ಇರುತ್ತೆ, ಮಾಡದೇ ಇರೋದು ಹಣ್ಣು ಬೇರೆ ತರ ಇರುತ್ತೆ. ಸಾಧಾರಣವಾಗಿ ಯಾವಾಗ ಕೊಯ್ಲು ಮಾಡ್ಕೊಳ್ತೀರಾ ಸಚಿನ್ ದ್ರಾಕ್ಷಿನ? ಸರ್ ನಾವು ಮಾರ್ಚು 15ರಿಂದ ಮೇಲೆ ಸ್ಟಾರ್ಟ್ ಆಗುತ್ತೆ ಸರ್ ನಮ್ಮ ತೋಟದಲ್ಲಿ. ಏಪ್ರಿಲ್ ಒಂದ್ 25 ಲಾಸ್ಟ್ ಒಳಗಡೆ ಖಾಲಿ ಆಗ್ಬಿಡುತ್ತೆ ಸರ್. ಅಂದ್ರೆ ನಿಮ್ಗೆ ಮೇ ತಿಂಗಳಲ್ಲಿ ಪ್ರೂನಿಂಗ್ ಮಾಡ್ಕೊಳಕ್ ಅನುಕೂಲ ಆಗುತ್ತೆ. ಹೌದು ಸರ್, ಮೇ ನಾವು ಆಲ್ಮೋಸ್ಟ್ ಆಲ್ ಏಪ್ರಿಲ್ 15ಗೆ ಸ್ಟಾರ್ಟ್ ಮಾಡ್ಬಿಡ್ತೀವಿ ಸರ್. ಅಂದ್ರೆ ಏಪ್ರಿಲ್ 15 ವರ್ಷಕ್ಕೆ ಎಲ್ಲ ಬೆಳೆ ಕಂಪ್ಲೀಟ್ ಆಗುತ್ತೆ. ಆಗಿರುತ್ತೆ ಸರ್, ಅದೊಟ್ಟು ನಮ್ದು 5 ಬ್ಯಾಚ್ ಇದೆ ಸರ್. ಒಂದು 10 ದಿವಸ ಇಂಟರ್ವಲ್ ಅಲ್ಲಿ ಏಪ್ರಿಲ್ 15ರಿಂದ ಮೇ 15ರೊಳಗಡೆ ಎಲ್ಲಾ ತೋಟನು ನಮ್ದು ಫೋನಿಂಗ್ ಆಗಿದೆ. ಖರ್ಚು ವೆಚ್ಚಗಳಿಗೆ ಹೋಲಿಸಿದ್ರೆ ಹೌದು ಸರ್ ಲಾಭ ನೋಡಬಹುದು ದ್ರಾಕ್ಷಿ ಬೆಳೆನಲ್ಲಿ? ಖಂಡಿತ ನೋಡಬಹುದು. ಪ್ರಕೃತಿನ ನಮ್ಗೆ ಸಹಾಯ ಮಾಡ್ಬೇಕು ಸರ್, ಒಂದ್ ನಾವು ಮಾಡ್ಬೇಕಾದ್ರೆ ಬಹಳ ಇಂಪಾರ್ಟೆಂಟ್ ಪ್ರಕೃತಿ ಮೇಲೆ ಇರುತ್ತೆ. ಅದು ನಮ್ಗೆ ಬಹಳ ಸಪೋರ್ಟ್ ಕೊಟ್ರೆ ನಾವು ಲಾಭದಾಯಕವಾಗಿರ್ತೀವಿ. ಹಣ್ಣು ಬಂದಾಗ ಏನಾದ್ರು ಮಳೆ ಬಂದ್ರು ಕಷ್ಟ, ಸೀಡ್ಲೆಸ್ ವೆರೈಟಿ ಎಲ್ಲ ಹಣ್ಣು ಹೊಡೆದು ಬಿಡುತ್ತೆ, ಹಾರ್ವೆಸ್ಟ್ ಮಾಡಲ್ಲ. ಮತ್ತೆ ದಾಳಿಂಬೆ ಕೂಡ ಬೆಳೀತಾ ಇದ್ದೀರಾ ಸಚಿನ್ ನೀವು? ಈಗ ಸೆಕೆಂಡ್ ಕ್ರಾಪ್ ತಗೊಂಡ್ ಈಗ ಎಲ್ಲ ಕಾಯಿ ಆಗಿದೆ ಸರ್. ಹೊಸ ಬೆಳೆ ಅಂತ ಅನ್ಬಹುದು. ಹ್ಞೂ ಸರ್. ಯಾವ ತಳಿ ಹಾಕೊಂಡಿದ್ದೀರಾ ಸರ್? ಅದು ಭಗವ ಅಂತೇಳಿ ಟಿಶ್ಯೂ ಕಲ್ಚರ್ ಸರ್. ಅದು ಟಿಶ್ಯೂ ಕಲ್ಚರ್. ಹೌದು ಸರ್. ಯಾವಾಗ ಪ್ರಾರಂಭ ಮಾಡಿರಿ ಬೆಳೆ ದಾಳಿಂಬೆನ ಸರ್? 2019 ಸರ್ ನಾಟಿ ಮಾಡಿದ್ದು. 19 ಹಾಕೊಂಡ್ರಿ? ಹೌದು ಸರ್. ಸಸಿ ಎಲ್ಲ ಎಲ್ಲಿ ತಂದ್ರಿ ಸರ್? ಅದು ಜಲಗಾವ್ ಮಹಾರಾಷ್ಟ್ರದಿಂದ ನಮ್ಮ ಜೈನ್ ಕಂಪ್ನಿಯಲ್ಲಿ ಬುಕ್ ಮಾಡಿ ತರಿಸಿದ. ಎಷ್ಟು ಅಂತರಕ್ಕೆ ಹಾಕಬೇಕಾಗುತ್ತೆ ಸಸಿಗಳನ್ನ? ನಮಗೂ ಕರೆಕ್ಟ್ ಆಗಿ ಅದು ಮೆಜರ್ಮೆಂಟ್ ಏನು ಸಿಗ್ಲಿಲ್ಲ ಸರ್. ಈಗ ನಮ್ಮ ತೋಟದಲ್ಲಿ 3 ಪ್ಲಾಟ್ ಇದೆ, 3 ಪ್ಲಾಟ್ನು ಒಂದೊಂದ್ ತರ ಮಾಡಿದೆ ಸರ್. ಪ್ರತಿ ತೋಟನು ಒಂಥರ ಡಿಫ್ರೆನ್ಸ್ ಆಗಿದೆ ಸರ್. ಫಸ್ಟ್ ಮಾಡಿರ್ತಕ್ಕಂತ ತೋಟ 13 ಅಡಿ ಸಾಲಿಂದ ಸಾಲಿಗಿದೆ, ಗಿಡದಿಂದ ಗಿಡಕ್ಕೆ ಅಂತರ 7 ಅಡಿ ಇದೆ ಸರ್ ಒಂದ್ ಪ್ಲಾಟ್. ಇನ್ನೊಂದ್ ಪ್ಲಾಟ್ 11 ಅಡಿ ಇದೆ ಸರ್ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 9 ಅಡಿ ಮಾಡಿದೀರಿ ಸರ್. ಇನ್ನ ಒಂದ್ ಪ್ಲೇಟ್ ಇದೆ ಸರ್, ಅದು 11 ಅಡಿ ಇದೆ ಸರ್ ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 7 ಅಡಿ ಮಾಡಿದೀರಿ. ಅಂದ್ರೆ ಇದರಲ್ಲಿ ರೋಗ ಕೀಟಗಳ ಹಾವಳಿ ಇಂತವೇನ್ ಕಂಡಿಲ್ಲ? ಇದೆ ಸರ್, ಇದರಲ್ಲಿ ಇದೆ ಸರ್. ಬಹಳ ಮೇಜರ್ ಆಗಿ ಟ್ರಿಪ್ಸ್ ಇರುತ್ತೆ, ಆಮೇಲೆ ಸ್ವಲ್ಪ ಬೋರರ್ ಇರುತ್ತೆ, ಕಾಯಿ ಕೊರಕ ಹುಳ ಅದೊಂದಿರುತ್ತೆ. ಆಮೇಲೆ ಇದಕ್ಕೆ ಮೇಜರ್ ಆಗಿ ಬರ್ತಕ್ಕಂಥದ್ದು ಹಣ್ಣು 4 ತಿಂಗಳಾದ್ಮೇಲೆ ಮಾತ ಅಂತ ಒಂದ್ ಬರುತ್ತೆ ಸರ್, ಒಂದು ಜೀರಂಗಿ ತರ, ಅದು ಬಹಳ ಡ್ಯಾಮೇಜ್ ಮಾಡುತ್ತೆ ಸರ್. ಅದು ಈ ತರ 3 ತರದ್ದು ಸ್ವಲ್ಪ ಕೆಲವು ಚಿಟ್ಟೆ ರೀತಿನೂ ಬರ್ತವೆ. ಹೌದು ಸರ್, ಅವು ಬಂದು ಮೊಟ್ಟೆ ಇಟ್ಟು ಇಡೀ ಕಾಯನೇ ಕೊಳ್ತಂಗ ಆಗ್ಬಿಡುತ್ತೆ. ಹೌದೌದು ಸರ್. ಇದಕ್ಕೂ ಡ್ರಿಪ್ ಎಲ್ಲ ಮಾಡಿಸಿದ್ರಲ್ವಾ? ಹೌದು ಸರ್. ಡ್ರಿಪ್ ಮೂಲಕ ಗೊಬ್ಬರನು ಡ್ರಿಪ್ ಮೂಲಕನೇ ಕೊಡ್ತೀರಾ ಸರ್? ಈಗ ಡ್ರಿಪ್ ಮುಖಾಂತರ ಕೊಡಂತ ಗೊಬ್ಬರ ನಾವು ದ್ರಾಕ್ಷಿಯಲ್ಲಿ ಕೊಡ್ತಾ ಇಲ್ಲ, ದಾಳಿಂಬೆಯಲ್ಲಿ ಕೊಡ್ತಾ ಇಲ್ಲ. ಮಣ್ಣಿಗೆ ಹಾಕ್ತಾ ಇದ್ದೀರಾ? ಅನಿವಾರ್ಯತೆ ಅಂದ್ರೆ ಈ ಹೂ ಬರುವಂತ ಸಂದರ್ಭದಲ್ಲಿ ಕೊಡ್ಲೇಬೇಕಾದಂತ ಪರಿಸ್ಥಿತಿ ಬಂದಾಗ ಒಂದ್ ಸ್ವಲ್ಪ ಸ್ವಲ್ಪ ಕೊಟ್ಟು ಸ್ವಲ್ಪ ಮ್ಯಾನೇಜ್ ಮಾಡಿ, ಇನ್ನು ಉಳಿದಂತ ಸಂದರ್ಭದಲ್ಲಿ ಕೊಡ್ತಾ ಇಲ್ಲ. ಯಾವ ಬೆಳೆ ತಗೊಳ್ತಾ ಇದ್ದೀರಾ ಸಚಿನ್ ಈ ದಾಳಿಂಬೆನಲ್ಲಿ? ಯಾವಾಗ ಹೂ ಬಿಡಕ್ಕೆ ನಾವು ಬಿಡ್ತೀರಾ? ಮಾರ್ಚ್ 15ಕ್ಕೊಂದು ಎತ್ತರಲ್ಲಿ ಮಾಡಿದೀರಿ ಸರ್, ಆಮೇಲೆ ಏಪ್ರಿಲ್ 15ಕ್ಕೊಂದು ಮಾಡಿದ್ದೆ ಸರ್, ಮೇ 1ಗೊಂದು, ಒಟ್ಟು 3 ಪ್ಲೇಟ್ ಇದೆ ಸರ್. ಮೂರ್ ಪ್ಲೇಟು 3 ತರ ಮಾಡಿದ್ವಿ. ಅಂದ್ರೆ ಹೂಗಳು ಯಾವಾಗ ಬಿಟ್ಕೊಳ್ತೀರಾ ಬೆಳೆಗೆ ಸರ್? ಈಗ ಅದು ಅದಾದ್ಮೇಲೆ ಒಂದ್ ತಿಂಗಳಿಂದ ಆಚೆ ಹೂವು ಬರಕ್ ಸ್ಟಾರ್ಟ್ ಆಗುತ್ತೆ ಸರ್. ಅಂದ್ರೆ ನಿಮ್ಗೆ ಜೂನ್ ಜುಲೈ ಬರುತ್ತಾ? ಮೇ ಅಲ್ಲಿ ಹೂವು ಬರುತ್ತೆ ಸರ್, ಈಗೆಲ್ಲ ಜೂನ್ ಆಗಿದೆ, ಜೂನ್ ಜುಲೈ ಇದೆ ಸರ್. ಈಗ ಎಲ್ಲ ಒಂದ್ ಪ್ಲೇಟ್ ಎಲ್ಲ ಒಂದು ನಿಂಬೆಹಣ್ಣಿಗಿಂತ ಸ್ವಲ್ಪ ದಪ್ಪ ಇದೆ ಸರ್. ಅಂದ್ರೆ ಈಗ ಒಂದ್ ಬೆಳೆ ಮಾತ್ರ ತಗೊಂಡಿದ್ದೀರ ಈಗ ಸರ್? ಒಂದ್ ಬೆಳೆ ಕ್ರಾಪ್ ಆಗಿದೆ ಸರ್, ಈಗ ಎರಡನೇ ಬೆಳೆಗೆ ಈಗ ಚೆನ್ನಾಗಿ ಬರ್ಬೋದು ಅಂತ. ಹ್ಞೂ ಸರ್, ಈಗ ಬಿಟ್ಟಿದೆ ಸರ್, ಬಂದಿದೆ ಎರಡನೇ ಕ್ರಾಪ್. ಒಟ್ಟಾರೆ ವ್ಯವಸಾಯ ಹೇಗನ್ಸುತ್ತೆ ಸಚಿನ್? ನಾವ್ ಈಗ ನಂಬಿರೋದೇ ವ್ಯವಸಾಯ ಸರ್, ಏನಂದ್ರೆ ನಮ್ಗೆ ಮಾಡ್ಲೇಬೇಕು ವ್ಯವಸಾಯ. ವ್ಯವಸಾಯ ಮಾಡಿದ್ರೆ ನಮ್ಗೆ ಅಂದ್ರೆ ಖರ್ಚು ಕಡಿಮೆ ಮಾಡ್ಕೊಂಡು ಒಂದ್ ರೀತಿ ನಾವು ನಿರ್ವಹಣೆ ಮಾಡ್ಕೊಂಡ್ರೆ ಬರುತ್ತೆ. ಹೌದು ಸರ್. ಕೇಳುಗರೆ, ತಮ್ಗೆ ಈ ಸಚಿನ್ ಅವರ ಕೃಷಿ ಅನುಭವಗಳನ್ನ ಇನ್ನೂ ಹೆಚ್ಚು ಸವಿಸ್ತಾರವಾಗಿ ತಿಳ್ಕೊಬೇಕು ಅಂದ್ರೆ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9880165458. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9880565458. ತುಂಬಾ ಸಂತೋಷ ಸಚಿನ್, ನೀವು ದ್ರಾಕ್ಷಿ ಬೆಳೆಯಲ್ಲಿ ಸಾಕಷ್ಟು ಒಂದು ರೀತಿ ಪರಿಣತಿಯನ್ನು ಸಾಧಿಸಿದಿರಿ ಅಂತಂದು ಹೇಳಬಹುದು. ದಾಳಿಂಬೆ ಬೆಳೆಯನ್ನು ಕೂಡ ಈಗ ಪ್ರಾರಂಭ ಮಾಡಿ ಬೆಳೆಯನ್ನು ತೆಗೆದುಕೊಳ್ಳುವತ್ತ ತಾವು ದಾಪುಗಾಲು ಹಾಕಿದ್ದೀರ. ನಿಮ್ಮ ಕೃಷಿ ಚೆನ್ನಾಗಿ ಮುಂದುವರಿಲಿ, ನಿಮಗೆ ಒಳ್ಳೆಯ ಲಾಭ ಬರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಆಕಾಶವಾಣಿಗೆ ನಿಮ್ಮ ಕೃಷಿ ಅನುಭವಗಳನ್ನು ತಿಳಿಸೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಕೆಳಗರೆ, ಇದುವರೆಗೂ ದ್ರಾಕ್ಷಿ ಹಾಗೂ ದಾಳಿಂಬೆ ಬೆಳೆಯ ಬೇಸಾಯ ಕ್ರಮ ಹಾಗೂ ಅನುಭವ ಕುರಿತು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಮೇಲೂರಿನ ಡಾ ಬಿಎನ್ ಸಚಿನ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಲ್ಲ, ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಕೃಷಿ ರಂಗದಲ್ಲಿ ಈಗ ಕೇಳೋಣ ಅಪ್ಪಗೆರೆ ತಿಮ್ಮರಾಜು, ಕೆ ಸುರೇಖ ಮತ್ತು ಸಂಗಡಿಗರ ದನಿಯಲ್ಲಿ ಒಂದು ಜನಪದ ಗೀತೆ.